ಏನಪ್ಪ ಇವು ಸಂಗ್ರಹಣಾಗಾರ ಅಂತ ಇರ್ತಾವಲ್ಲ ಅಲ್ಲಿ ಇವನ್ನೆಲ್ಲ ಹೆಂಗ ಇಟ್ಟಿರ್ತಾರ? ಅಲ್ಲಿ ಅನೇಕ ರೀತಿಯ ಇಂಥ ಕೀಟ ಬರಬಾರ್ದು ಅಂತೇಳಿ ಕೆಲವೊಂದು ಪುಡಿಯನ್ನು ತರ್ತಾರೆ, ಅವನ್ನೆಲ್ಲಾನು ಹಾಕಿ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಅದಕ್ಕಿಂತ ಇವು ಏನು ಬೇಡ ಅಂತೇಳಂದ್ರೆ, ಒಂದಿಷ್ಟು ತೇವಾಂಶ ಎಷ್ಟು ಪ್ರಮಾಣದಲ್ಲಿ ನಾವು ಇರಬೇಕು ಅಷ್ಟು ಒಣಗಿಸಿ ಆ ನಂತರ ನಾವು ಅವನ್ ಸಂಗ್ರಹಿಸಿ, ಅಂದ್ರೆ ಕಾಳು ಚಲೋತ್ನಾಗ ಬಿಸಿಲಿನೊಳಗೆ ಎಲ್ಲಾನು ಒಣಗಿಸ್ಬೇಕು. ಒಣಗಿಸಿ ಆಮೇಲೆ ಸಂಗ್ರಹಣೆ ಮಾಡ್ಬೇಕು. ಆಮೇಲೆ ಬಹುಶಃ ಮಟ್ಟಿಗೆ ಇನ್ನೊಂದಂದ್ರೆ ಈ ತೇವಾಂಶ ಕಡಿಮೆ ಇರೋ ಜಾಗದೊಳಗೆ ಇಡಬೇಕು ಅಥವಾ ಹೆಂಗೇನು ಹವಾ ಆಡ್ಲಾರ ಜಾಗದಾಗ ಇಡಬೇಕು ಇವನ್ನ? ಇದು ನೋಡು, ಫಸ್ಟು ಹೆಂಗ್ ಒಣಗಿಸೋದು ಅಂದ್ರೆ ಹೇಳ್ತೀನಿ. ಈಗ ದ್ವಿದಳ ಧಾನ್ಯ, ಏಕದಳ ಧಾನ್ಯ ಇವೆಲ್ಲ ಅದಾವಲ್ಲ, ಹೌದು, ಅದಕ್ಕೆ ಶೇಕಡ 10% ಇರಬೇಕು ತೇವಾಂಶ ಅಂತ. ಎಣ್ಣೆಕಾಳು ಇರ್ತಲ್ಲ, 8% ಇರಬೇಕು ಅವು, ಅವಾಗ ಸಂಗ್ರಹ ಯೋಗ್ಯ ಅಂತ ಹೇಳ್ತೀವಿ. ಅದರಿಂದ ಏನಂದ್ರೆ ಜಾಸ್ತಿ ಅವು ಸಂಗ್ರಹಿಸ್ಲಿಕ್ಕೆ ಯೋಗ್ಯ ಆಗ್ತವೆ, ಶಕ್ತಿ ಅದರಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಅದು ಹುಳುಗಳು ಬಂದು ತಿನ್ನೋದಾಗ್ಲಿ ಅದು ಆಗ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಫಂಗಸ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ, ಬೂದು. ಮತ್ತೆ ನಾ ಈಗ ಹೇಳಿದ್ನಲ್ಲ, ಕೆಲವೊಂದು ಮುಂಚಿನಿಂದ ಹಿರಿಯರು ಮಾಡ್ಕೊಂಡು ಬಂದು ಮುಂಚೆ ಹಗೆದೊಳಗೆ ಹಾಕ್ತಿದ್ರು, ಹೌದು ಹೌದಲ್ಲ, ಹೌದು. ಈಗ ಅಷ್ಟು ಬೆಳೆಯಲ್ಲ, ನಿಟ್ಟು ಕೈ ಬಿಡ್ತಾರೆ. ಅಲ್ಲ ಈಗ ಹಂಗ ನೋಡಿದ್ರೆ ಬೆಳೆ ಅದಕ್ಕಿಂತ ಜಾಸ್ತಿ ಬರ್ತದೆ, ಅದರ ಸಂಗ್ರಹಣಾ ವಿಧಾನಗಳು ಬದಲಾಗ್ಯಾವ. ಈ ಸಂಗ್ರಹಣಾ ಕೊಠಡಿ ಒಳಗೆ ಸಂಗ್ರಹ ಮಾಡೋದು ಬೇರೆ, ಮನೆ ಗೋಡೌನ್ದೊಳಗೆ ಇದ್ರೊಳಗೆ ಇಲ್ಲಿ ಒಣಗಿದಂತ ಪ್ರದೇಶ ನಿಟ್ಟು ಅಂದ್ರೆ ಕೆಳಗಡೆ ಪಳಿ ಹಾಕಿ ಒಂದ್ ಸ್ವಲ್ಪ ಒಂದ್ ಗೇಣ ಮೇಲೆ ಸ್ವಲ್ಪ ಅಂದ್ರೆ ಭೂಮಿಗೆ ಹತ್ತಲಾರ್ದಂಗ ತಂಪು ಎಲ್ಲಿ ಹತ್ತಲಾರದು, ಗೋಡಿ ತಂಪು ಅದಕ್ಕೆ ಬೆಳಿಬಾರ್ದು, ಹಂಗ್ ಮಾಡೋದು ಒಂದು. ಒಂದು ಚೀಲದೊಳಗ ಮುಂಚೆ ಹಿರಿಯರು ಮಾಡ್ತಿದ್ರು, ನೀ ಹೇಳಿದಲ್ಲ, ಬೇವಿನ ಎಲೆ ಹಾಕೋದು. ಆಮೇಲೆ ಕೆಲವೊಂದ್ಸಲ ನಾವು ಈ ಬೋರಿಕ್ ಪೌಡರ್ ಅಂತ ಸಿಗ್ತಿತ್ತಪ್ಪ, ಅದನ್ನು ಒಂದ್ ಸ್ವಲ್ಪ ಹಾಕಿಟ್ಟಿದ್ವಿ ಅದನ್ನ. ಮತ್ ಬೂದಿ ಹಾಕ್ತಾರೆ, ಎಷ್ಟು ಬೂದಿ ಹಾಕ್ತಾರ, ಅದನ್ನ ಹಾಕೋದ್ರಿಂದ ಇವುಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕಂತೇಳಂದ್ರೆ ಒಳಗೆ ಹೋಗುವಾಗ ಇವೆಲ್ಲ ಅಡೆತಡೆಗೆ ಮಾಡಕ್ಕೆ ಚಾಲು ಮಾಡ್ತಾವೆ. ಸೊ ಅಲ್ಲಿ ಅದೊಂದು. ಮತ್ತೆ ನಾವು ಎಲ್ಲಿ ಅಡ್ಡಾಡ್ತೀವಿ ಆ ಜಾಗದೊಳಗೂ ಇರ್ತಾರೆ ಎಷ್ಟೋ ಜನ, ಅದಾದ ಮೇಲೆ ಕಾಲಿಟ್ಟು ಮುಂದೆ ಹೋಗ್ಬೇಕು. ಉಲುವಿರುವ ಜಾಗದಾಗ ಅಂದ್ರೆ ಗಾಳಿ ಇದನ್ನ ಆಡುವಂತ ಬಿಸಿಲು ಬೀಳುವಂತ ಒಂದಿಷ್ಟು ವಾತಾವರಣ ಚಲೋ ಅಂತ. ಮತ್ತೆ ಪ್ರತಿ ಎರಡು ತಿಂಗಳಿಗೆ ಒಂದ್ಸಲ ಒಣಗಿಸ್ ಮತ್ತೆ ತೆಗಿಬೇಕು, ಅವನ್ ಕೈ ಆಡಿಸ್ಬೇಕು, ಇನ್ನೊಂದ್ಸಲ ಬಿಸಿಲಿಗೆ ಹಾಕ್ಬೇಕು. ನಾವು ವರ್ಷಗಟ್ಟಲೆ ಹಂಗೆ ಇಟ್ಟು ಅಂತ ತಿಳ್ಕೊ, ಅದು ತೇವಾಂಶ ಹೆಚ್ಚು ಕಡಿಮೆ ಮತ್ತೆ ತೇವಾಂಶ ಜಾಸ್ತಿ ಆಗ್ಬೇಕು. ಜಾಸ್ತಿ ಆಯ್ತು ಅಂದ್ರೆ ಹುಳ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಮತ್ತೆ 2-3 ತಿಂಗಳಿಗೆ ಒಂದ್ಸಲ ಇಳಿಸೋದು, ಗಾಳಿಗೆ ಹಾಕೋದು, ಒಂದಿನ ಎರಡು ದಿನ ಪೂರ್ತಿ ಬಿಸಿಲಾಗ ಹಾಕಿ ಒಣಗಿಸೋದು, ಇಂಥವೆಲ್ಲ ಮಾಡ್ತಾ ಇರಬೇಕು. ಇನ್ನೊಂದು ಏನು ಗೊತ್ತೈತೇನೆ, ಈಗ ಕಡ್ಲಿ ಐತಪ್ಪ, ಹೌದು, ಕಡ್ಲಿಯನ್ನ ನೇರವಾಗಿ ಹಂಗ ಇಟ್ಟೆ ಅಂತೇಳಂದ್ರೆ ಬುರುಬುರಿ ಬರುತ್ತೆ, ಹೆಸರು ಐತೆ, ನೇರವಾಗಿ ಹಂಗ ಇಟ್ಟು ಬೋಳ್ಸಿಡಕ್ಕೆ ಶುರು ಆಕಾವು. ಅದನ್ನ ಬೇಳೆ ಮಾಡಿ ಸಂಗ್ರಹಿಸಿದ್ರೆ ಯೋ ಇವು ಬರಲ್ಲ. ಓಹೋ, ಹಂಗನದ ಅವು ಒಂದಿಷ್ಟವ, ಹಂಗದವು ಆ ರೀತಿ. ಮತ್ತೆ ಇನ್ನೊಂದೇನೋ, ಬೀಜ ಇಡ್ತಾರಲ್ಲ, ಬೀಜವನ್ನ ಸಂಗ್ರಹಿಸೋದು. ನೀವು ಅವ್ನು ಕಾಳು ಮಾಡಿ ಇಟ್ಟಿ ಅಂತ ಹೇಳಿದ್ರೆ ಯಾವುದೋ ಒಂದು ಕೀಟ ಬಂದ ಬಿಡುತ್ತೆ, ಅಟ್ಯಾಕ್ ಆಗುತ್ತೆ, ಫಂಗಸ್ ಬರುತ್ತೆ, ಅಟ್ಯಾಕ್ ಆಗುತ್ತೆ. ನೀನು ಅದನ್ನ ತೆನೆ ಜೊತೆನೆ ಇಟ್ಟೆ ಅಂತ ತಿಳ್ಕೊ, ಒಟ್ಟು ಯಾವ ಕಾಟನೂ ಬರಲ್ಲ ಬರಲ್ಲ ನೋಡು. ಅದು ಹೆಂಗಂದ್ರೆ ತಾಯಿಯ ಸೆರಗಿನ ಒಳಗಿದ್ದಷ್ಟು ತಾಯಿ ಸೆರಗಿನಾಗಿದ್ದಾಗ ಏನೋ ಒಂದು ಅದಕ್ಕೊಂದು ಆತ್ಮವಿಶ್ವಾಸ ಇರ್ತದೆ, ಹಂಗ ಅನಿಸ್ತದೆ, ಅಷ್ಟು ಇದಾಗುತ್ತೆ, ಸಂರಕ್ಷಣಾತ್ಮಕವಾಗಿ ಆಗತ್ತೆ. ಅದನ್ನ ಸರಿಯಾಗಿ ಒಣಗಿಸ್ತಾರ, ಅದನ್ನ ಮತ್ತೆ ಗೊಂಚಲ ಸಹಿತ ಕಟ್ಟಿಟ್ಟಿರ್ತಾರ, ಗೊಂಚಲ ಮಾಡಿ ಮ್ಯಾಲೆ ಇದಕ್ಕೆ ಕಟ್ಟಿಬಿಡ್ತಾರೆ. ಗೂಟಕ್ಕ ಕಟ್ಟಿರ್ತಾರ, ಜಂತಿಗೆ ಗೂಟಕ್ಕ ಕಟ್ಟಿಟ್ಟಿರ್ತಾರ, ಅಂದ್ರೆ ಗಾಳಿನೂ ಆಡ್ತಿರ್ತದ, ಹುಳಾನು ಹತ್ತುದಿಲ್ಲ, ಮುಂದ ಅಂದ್ರೆ ಬಿತ್ಲಿಕ್ಕವು ಮತ್ತ ಅನುಕೂಲ ಯೋಗ್ಯ. ಮತ್ತೆ ಅವಾಗಿವಾಗ ನಾವು ಪೂಜೆದ್ದು ಪುನಸ್ಕಾರದ್ದು ಅದು ಇದು ಹೋಗಿ ಅಲ್ಲಿ ಹೋಗ್ತಾ ಇರತ್ತೆ, ಅದು ಕೂಡ ರಕ್ಷಣೆ ಮಾಡುತ್ತೆ. ಓಹೋ, ಮತ್ತೆ ನಾವು ಮುಚ್ಚಿಟ್ಟು ಅಂತ ತಿಳ್ಕೊ, ತೆನೆ ಧರಿಸಿಲ್ಲ ಮುಚ್ಚಿಟ್ರೆ ಇಲ್ಲೇ ಬಂದು ತಿನ್ನೋ ಚಾನ್ಸಸ್ ಇರುತ್ತೆ, ಹೌದು, ಹಂಗಾಗಿ ಅಂದ್ ಕಟ್ತಾರೆ. ಅಂದ್ರೆ ಇವು ಎಲ್ಲ ಅನುಭವದಿಂದ ಬಂದಂತ ಹಳೆಯ ಸಂಗ್ರಹಣಾ ವಿಧಾನಗಳು. ಹಾಗಾಗಿ